ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 6:51:09. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಸೂಖಾ ಹೋ ಯಾ ಬೇಮೌಸಮ್ ಕಿ ಬರ್ಖಾ ಹೋ, ಕೀಡಾ ಲಗೇ ಖೇತ್ ಮೇ ಯಾ ದುವಿಧಾ ಹೋ, ಬಹುತ್ ಹೀ ಕಮ್ ಪ್ರೀಮಿಯಂ ಪೇ ಪೂರಿ ಹೋ ಭರ್ಪಾಯಿ, ಫಸಲ್ ಬೀಮಿತ್ ರಹೇ ಕಟಾಯಿ ಕೆ ಬಾದ್ ಭೀ ಭಾಯಿ. ಹಾಂ, ರಿಣೀ ಯಾ ಅರಿಣೀ ಅಬ್ ಹರ್ ಕಿಸಾನ್ ಲಾಭ ಉಠಾಯೇ, ಏಕ್ ಮೌಸಮ್ ಮೇ ಕದರ್ ಹೈ ಸಬ್ ಕಿಸಾನ್ ಬೀಮಾ ಕರಾಯೇ, ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಸೇ ಹರ್ ಕಿಸಾನ್ ಮುಸ್ಕಾಯೇ. ಕೃಷಿ ಮತ್ತು ಕಿಸಾನ್ ಕಲ್ಯಾಣ ಮಂತ್ರಾಲಯ ದ್ವಾರಾ ಕಿಸಾನ್ ಹಿತ್ ಮೇ ಜಾರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರೆಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಸರಣಿ ಕಾರ್ಯಕ್ರಮ ಭಾಗ 4, ವಿಷಯ ಕೈಗೆ ಕೈ ಜೋಡಿಸೋಣ. ಈ ವಿಷಯದ ಕುರಿತು ಮಾತನಾಡುತ್ತಾರೆ ಎಂ ಶೋಭಾ, ಪಿಎಂ ಸುಮಾ, ಸಿ ಹೇಮಲತಾ ಹಾಗೂ ಹೆಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಆಕಾಶವಾಣಿ ಕೃಷಿ ಬೆಳಕು. ಸರಣಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಕೈಗೆ ಕೈ ಜೋಡಿಸೋಣ ಕುರಿತು ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ, ಸೋಮೇನಹಳ್ಳಿ. ಒಗ್ಗಟ್ಟಿನಲ್ಲಿ ಬಲ ಇದನ್ನು ನಾಟಕ ತುಂಬಾ ಅರ್ಥಪೂರ್ಣವಾಗಿತ್ತು ಅಲ್ವಾ? ಸಹಕಾರ ತತ್ವದ ಮಹತ್ವದ ಬಗ್ಗೆ ತುಂಬಾ ನೈಜವಾದ ಕಥೆಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ತರದ ಕಥೆಗಳು ನಮ್ಮ ಸಮಾಜದ ಮನಸ್ಥಿತಿನ ಸ್ವಲ್ಪನಾರು ಬದಲಾವಣೆ ಮಾಡಿದ್ರೆ ಕಥೆಗಾರನ ಪ್ರಯತ್ನ, ನಾಟಕ ಮಾಡಿದ ಶ್ರಮಕ್ಕೆ ಒಂದು ಅರ್ಥ ಸಿಗುತ್ತೆ. ನಾಟಕ ನೋಡಿ ಎಷ್ಟೋ ವರ್ಷ ಆಯ್ತು, ಏನು ಸಿಕ್ತಂಗಾಯ್ತು. ನಾಟಕ ಬಯಲಾಟದ ಕಾಲ ಹೋಗಿ ಆನ್ಲೈನ್ ಫೋನಾಟದ ಕಾಲ ಬಂತು ಅಂತೀನಿ. ಏನೋ ಇಂಥ ಪುಣ್ಯ ತುಂಬ್ರಿ, ಇನ್ನೂ ನಾಟಕ ಸಾಹಿತ್ಯ ಅಂತ ಒದ್ದಾಡ್ತಾ ಇದ್ದಾರಲ್ಲ, ಅದು ದೊಡ್ಡ ಸಾಹಸವೇ ಬಿಡಿ. ನಾಟಕದಲ್ಲಿ ಒಬ್ರಿಗೊಬ್ರು ಬಲವಾಗಿ ಬೆಂಬಲ ಕೊಟ್ಕೊಂಡು ಕೆಲಸ ಮಾಡಿದ್ರೆ ಏನಾದರೂ ಸಾಧಿಸ್ಬೋದು ಅನ್ನೋದನ್ನ ಸೊಗಸಾಗಿ ತೋರಿಸಿದ್ರು ನೋಡವ. ಬದುಕಿಗೆ ಹತ್ತಿರವಾದಂಥ ಕತೆ, ಸಮಾಜಕ್ಕೆ ಎಷ್ಟು ಒಳ್ಳೆ ಸಂದೇಶ ಅಂತೀನಿ. ಹೌದು ಕಣವ, ಒಂದ್ ಕೈಯಿಂದ ಚಪ್ಪಾಳೆ ತೊಟ್ಟಕ್ಕೆ ಸಾಧ್ಯವಿಲ್ಲ, ಎರಡ್ ಕೈ ಸೇರಿದ್ರೆ ತಾನೆ ಚಪ್ಪಾಳೆ ಆಗೋದು. ಅದನ್ನ ತುಂಬಾ ಸುಲಭವಾಗಿ ಅರ್ಥ ಮಾಡಿಸಿದ್ದಾರೆ. ನಾಟಕ, ಹಾಡು, ಕತೆ ಇವೆಲ್ಲ ಬೇಜಾರಾಗಿರೋ ಬದುಕಿನಲ್ಲಿ ಒಂದಿಷ್ಟು ಆಸಕ್ತಿ ಹುಟ್ಟಿಸ್ತವೆ ನೋಡವ. ಈ ಭಜನೆ, ಕೋಲಾಟ, ಬರಹದ ಸಂಸ್ಕೃತಿ ಇವೆಲ್ಲ ಬುದ್ಧಿಗೆ ಮೇವು ಕೊಡ್ತವೆ, ಬದುಕಿಗೆ ಅರ್ಥ ನೀಡ್ತವೆ. ಒಂದು ಸಮಾಜದ ಮಾನಸಿಕ ಆರೋಗ್ಯಕ್ಕೆ ಇವೆಲ್ಲ ಬೇಕು ನೋಡು. ಈ ನಾಟಕದಲ್ಲೇ ನೋಡಿ ಒಗ್ಗಟ್ಟಿನ ವಿಷಯ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಯಾವತ್ತಿಗಿಂತಲೂ ಕೂಡ ಇವತ್ತು ಸಹಕಾರ ತತ್ವ ಎಲ್ಲ ರಂಗದಲ್ಲೂ ಹೆಚ್ಚಾಗಿ ಬೇಕಾಗಿದೆ. ಹಂಗಾದರೆ ಮಾತ್ರ ಬಡತನ ನಿರ್ಮೂಲನೆ ಮಾಡೋಕ್ಕೆ ಅವಕಾಶ ಆಗುತ್ತೆ. ಮನುಷ್ಯ ಅಂದರೆ ಸಂಘಜೀವಿ, ನೀನು ನನಗಿದ್ರೆ ನಾನು ನಿನಗೆ ಅನ್ನೋದು ಬದುಕಿನ ಮೂಲ ಮಂತ್ರ. ಅದು ವ್ಯಾಪಾರ ಇರಲಿ, ಉದ್ಯಮ ಇರಲಿ, ಸಾರ್ವಜನಿಕ ಬದುಕಿರಲಿ, ವೈಯಕ್ತಿಕ ಜೀವನ ಇರಲಿ, ಎಲ್ಲ ರಂಗದಲ್ಲೂ ಕೂಡ ಹೊಂದಾಣಿಕೆ ಮತ್ತು ಸಮನ್ವಯ ಅತ್ಯಂತ ಅನಿವಾರ್ಯವಾಗಿ ಬೇಕೇ ಬೇಕು. ನಮ್ಮ ಕೆಲಸದಲ್ಲೂ ಈ ವ್ಯವಸ್ಥೆ ಬಂದ್ರೆ ಎಷ್ಟು ಚಂದ. ಹಂಗೆ ನೋಡಿದ್ರೆ ಎಲ್ಲಾ ಕೆಲಸಕ್ಕಿಂತ ಕೃಷಿ ಕ್ಷೇತ್ರಕ್ಕೆ ಇದು ಹೆಚ್ಚು ಅಗತ್ಯ ಕಣವ. ಬದುಕು ಮಾಡೋ ಜನ ಇಲ್ಲದೆ ಬೇಸಾಯ ಅನ್ನೋ ಸಂಸ್ಕೃತಿ ತತ್ತರಿಸ್ತಾ ಇದೆ. ರೈತರೇ ಅಷ್ಟೇ ಅಲ್ಲ, ರೈತಾಪಿ ಕೆಲಸ ಕೂಡ ಗೊಂದಲದಲ್ಲಿದೆ. ಹಳ್ಳಿಲಿ ಇರೋದೇ 4 ಜನ, ಅದರಲ್ಲಿ ಒಬ್ಬರು ಮುಖ ಕಂಡ್ರೆ ಒಬ್ರಿಗಾಗಲ್ಲ. ಹಿಂಗಿರ್ಬೇಕಾರೆ ಇನ್ನು ಅವಲಂಬನೆ ಬದುಕು ಏನು ಅಂತೀನಿ. ಎಲ್ಲಕ್ಕಿಂತ ಹೆಚ್ಚಾಗಿ ಬಿತ್ತಿ ಬೆಳೆಯೋ ಕ್ಷೇತ್ರಕ್ಕೆ ತುಂಬ ತುರ್ತಾಗಿ ಬೇಕಾಗಿದೆ ಅನ್ಸುತ್ತೆ. ನೀವು ಹೇಳ್ದಂಗಾದ್ರೆ ಜಮೀನ್ ಕೆಲಸ ಸ್ವಲ್ಪ ಮಟ್ಟಿಗೆ ಸುಲಭವಾಗ್ತದೆ, ರೈತರ ಕುಟುಂಬ ಹಗುರವಾಗಿ ಉಸಿರಾಡುತ್ತೆ, ನಮ್ ಮುಖದಲ್ಲಿ ಅಷ್ಟಿಷ್ಟು ಸಂತೋಷ ಮೂಡಬಹುದೇ ಏನೋ. ಅಲ್ಲ, ಈ ಕನಸೇ ಎಷ್ಟೊಂದು ಸುಂದರವಾಗಿದೆ ಅಲ್ವಾ? ಏನೋ ಕಣವ, ಇಂಥ ಕನಸು ಕಾಣೋದೇ ನಮ್ ಜೀವನ ಆಗೋಯ್ತು. ಕನಸು ಕಾಣೋದ್ರಲ್ಲಿ ತಪ್ಪೇನೈತೆ ಅಂತೀನಿ. ಇಂಥ ಚಿಕ್ಕ ಪುಟ್ಟ ಸಂತೋಷ, ಸುಂದರ ಬದುಕಿಗಾಗಿ ಕಾಯೋ ಕೆಲಸನ ಹೆಚ್ಚು ಅರ್ಥಪೂರ್ಣವಾಗಿರೋದಕ್ಕೆ ಸಹಾಯ ಮಾಡುತ್ತೆ. ಮುಖ್ಯ ವಿಷಯ ಏನು ಅಂದ್ರೆ ಬರೀ ಕನಸು ಕಾಣಬಾರದು, ಕನಸು ಕಾಣ್ತಾ ಅದನ್ನ ನನಸು ಮಾಡೋ ಪ್ರಯತ್ನ ಮಾಡಬೇಕು. ದಾಸರೇ ಹೇಳಿಲ್ವೆ, ಮರಳಿ ಯತ್ನ ಮಾಡು, ಮರಳಿ ಯತ್ನ ಮಾಡು ಅಂತ. ಅದೇ ಅಲ್ವಾ ಬದುಕನ್ನು ಸುಂದರವಾಗಿಸೋದು. ಮೊನ್ನೆ ನಮ್ಮ ಸ್ನೇಹಿತರು, ಅದೇ ಮಂಡ್ಯದ ಕೃಷ್ಣಪ್ಪ, ನನಗೆ ಫೋನ್ ಮಾಡಿ ಒಂದು ಕತೆ ಹೇಳಿದರು. ಸುಮ್ಮನೆ ಇರ್ರಪ್ಪ, ಕತೆ ಕೇಳೋಕೆ ಅವರೇನು ಮೇಷ್ಟ್ರೆ, ನೀನೇನು ಮಗುವೆ. ಕತೆ ಅಂದ್ರೆ ರಾಜಾರಾಣಿ ಕತೆನೆ ಆಗ್ಬೇಕನವ. ಯಾವ್ದಾದ್ರು ಒಂದು ವಿಷಯ ಹೇಳುವಾಗ ಆ ಶಬ್ದ ಬಳಸೋದು ಅಭ್ಯಾಸ ಅಲ್ವಾ? ನೀನೊಬ್ಳು ಇಂಥ ಮಾತಿಗೆ ಕಡಿಮೆ ಇಲ್ಲ ಬಿಡವ. ಅದಿರ್ಲಿ ಶಿವಣ, ಕೃಷ್ಣಪ್ಪ ಅಂದ್ರೆ ಅದೇ ಕೃಷಿ ಮೇಳದಲ್ಲಿ ಸಿಕ್ಕಿದ್ರಲ್ಲ ಅವ್ರ ತಾನೆ? ಅದೇ ಅಪ್ಪ, ಯಾವಾಗ್ಲೂ ವಿಕೇಂದ್ರೀಕರಣ, ಗ್ರಾಮ ಸರ್ಕಾರ ಅಂತ ಚರ್ಚೆ ಮಾಡ್ತಾ ಇರ್ತಾರಲ್ಲ, ಅವ್ರ ತಾನೆ? ಓ, ನಿನಗೂ ಅವ್ರ ಪರಿಚಯ ಇದೆಯಾ ಅಂದಂಗಾಯ್ತು. ಒಳ್ಳೇದಾಯ್ತು ಬಿಡವ, ಇಂತಹ ಬುದ್ಧಿವಂತರ ಸ್ನೇಹದಿಂದ ನಮಗೂ ಒಳ್ಳೆ ಮಾಹಿತಿ ಸಿಗುತ್ತೆ. ಅದೇನ್ ಹೇಳಿದ್ದು ಅವ್ರು ಅಂತದನ್ನ? ಅದನ್ನ ಹೇಳೋಣ, ನಾವು ಕೇಳಿ ತಿಳ್ಕೊಣ ಅಂತ ಪ್ರಯತ್ನ ಮಾಡೋಣ. ಮಂಡ್ಯ ಅಂದ್ರೆ ಗೊತ್ತಲ್ಲವ, ಯಾವತ್ತಿನಿಂದಲೂ ಕಬ್ಬು ಬೆಳೆಯೋಕೆ ಹೆಸರುವಾಸಿ. ಮಂಡ್ಯ ಅಂದ್ರೆ ಕಬ್ಬು, ಕಬ್ಬು ಅಂದ್ರೆ ಮಂಡ್ಯ ಅಂತೀನಿ. ಬಾರಿ ಕಾಲ್ಕು ಬೆಲ್ಲ ಸಕ್ಕರೆ ಮಾಡೋಕೆ ಬಾರಿ ಪ್ರಸಿದ್ಧಿ ಅಲ್ವೇ. ಸಹಕಾರಿ ಕ್ಷೇತ್ರದಲ್ಲಿ ನಡೆಯೋ ಮೈಶುಗರ್ ಅನ್ನೋ ಸಕ್ಕರೆ ಕಾರ್ಖಾನೆ ಅಲ್ಲೈತಿ. ಒಂದು ರೀತಿ ಆ ಕಾರ್ಖಾನೆ ಆ ಜನರ ಜೀವನಾಡಿ. ಹಿಂದೆಲ್ಲ ರೈತರು ತಾವು ಬೆಳೆದ ಕಬ್ಬನ್ನ ತಾವೇ ಕೊಯ್ಲು ಮಾಡ್ತಾ ಇದ್ರು. ಅದೆಲ್ಲ ಅವರಿಗೆ ಒಂದು ಸಮಸ್ಯೆನೇ ಆಗಿರಲಿಲ್ಲ. ಬರ್ತಾ ಬರ್ತಾ ಕಬ್ಬು ಕಟಾವು ಮಾಡೋಕ್ಕೆ ಜನವೇ ಸಿಕ್ಕದಂಗಾಯ್ತು. ಬೆಳೆದ ಬೆಳೆ ಗದ್ದೆಲೆ ಒಣಗೋಕೆ ಶುರುವಾಯಿತು. ಅದಕ್ಕೆ ಪರಿಹಾರವಾಗಿ ಕಾರ್ಖಾನೆಯವರು ರೈತರು ಕಬ್ಬು ಕಟಾವು ಮಾಡೋಕ್ಕೆ ಅಂತ ಒಂದು ಆಲೋಚನೆ ಮಾಡಿದರು. ಆ ಕೆಲಸಕ್ಕೆ ಕಾರ್ಮಿಕರನ್ನು ಪೂರೈಸುವ ಮೇಸ್ತ್ರಿಗಳ ಜೊತೆ ಒಂದು ಒಪ್ಪಂದ ಮಾಡಿಕೊಂಡ್ರು. ಏನು ಒಪ್ಪಂದನಪ್ಪ ಅದು? ಇನ್ನೇನು, ಆ ಮೇಸ್ತ್ರಿಗಳು ಕಬ್ಬು ಕತ್ತರಿಸೋಕೆ ಎಷ್ಟು ಜನ ಬೇಕು ಅಷ್ಟು ಜನನ ಕರ್ಕೊಂಡು ಬಂದು ಕಬ್ಬು ಕತ್ತರಿಸೋ ಕೆಲಸ ಮಾಡಿಸ್ಬೇಕು. ಅದೇ ಕಾಫಿ ಗಿಡ ಕಾಲ್ ಕಟ್ತಿದ್ರಲ್ಲ ಹಂಗೆ. ಯೋಚನೆ ಯೋಜನೆ ಎರಡು ತುಂಬಾ ಚೆನ್ನಾಗಿದೆಯಪ್ಪ. ರೈತರಿಗೆ ಹಗುರ ಆಯ್ತು, ಕಾರ್ಖಾನೆಯವರಿಗೆ ಅನುಕೂಲ ಆಯ್ತು, ಕಾಲಕ್ಕೆ ಸರಿಯಾಗಿ ಕಬ್ಬು ಕಟಾವಾಯ್ತು, ಸಕ್ಕರೆ ತಯಾರಾಯ್ತು. ಅವರು ಹಂಗೆ ಅಂದ್ಕೊಂಡಿದ್ರು ಕಣವ, ಆದ್ರೆ ಅಂದ್ಕೊಂಡದೊಂದು ಆಗಿದ್ದು ಇನ್ನೊಂದು ಈ ಮುಂಗಡ ಇಸ್ಕೊಂಡಲ್ಲ ಗುತ್ತಿಗೆದಾರ ಸಮೀಪ ಸರಿ ಕೈ ಕೊಟ್ರು. ಕಬ್ಬು ಕತ್ತರಿಸೋದು ಒಂದ್ ಕಡೆಗೆ ಇರಲಿ, ಕಾರ್ಖಾನೆಯವರು ಸಕ್ಕರೆ ಮಾಡೋದು ಬಿಟ್ಟು ಮೇಸ್ತ್ರಿ ಕೊಟ್ಟ ದುಡ್ಡ ವಾಪಸ್ ಪಡೆಯೋ ಕೆಲಸ ಶುರು ಮಾಡಬೇಕಾಯ್ತು. ದೊಡ್ಡ ಫ್ಯಾಕ್ಟ್ರಿ ಅವರ ಕತೆನೇ ಹಿಂಗಾದ್ರೆ ನಮ್ಮಂತವ್ರ ಪಾಡೇನು? ದೊಡ್ಡ ಕಾರ್ಖಾನೆ ಆದ್ರೇನು ಗೌರಕ್ಕ, ಸಣ್ಣ ರೈತರಾದ್ರೇನು? ಕಾರ್ಮಿಕರ ತೊಂದ್ರೆ ಎಲ್ಲ ಕಡೆನು ಒಂದೇ ಆಗೈತಿ. ಈಗಾದ್ರೆ ಹಳ್ಳಿಗಳು ಉಳಿಯೋದೆಂಗೆ, ರೈತರು ಬೆಳೆಯೋದೆಂಗೆ ಅಂತೀನಿ. ಅದ ಬಿಡಪ್ಪ, ಇಷ್ಟೆಲ್ಲ ರಂಕ್ಲು ರಾಡಿ ನಮ್ಮ ನಡುವೆ ನಮ್ಮ ರೈತರು ಬೆಳೆದ ಕಬ್ಬಿನ ಕತೆ ಏನಾಯ್ತು? ಕಾರ್ಖಾನೆ ಲಾಭ ನಷ್ಟದ ವಿಷಯ ಏನಾಯ್ತು ಅಂತೀನಿ. ಏನೋ ಮಾಡೋಕೋಗಿ ಮತ್ತೇನೋ ಮಾಡ್ದಂಗ ಆಯ್ತಪ್ಪ. ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಈಗ? ಅದಕ್ಕೆ ಕಾರ್ಖಾನೆಯ ಆಡಳಿತ ಮಂಡಳಿ ಒಂದು ಮನವಿ ಮಾಡಿದ್ವಿ. ಏನಪ್ಪ ಅಂತಂದ್ರೆ, ಈ ಬರ್ತಾ ಬರ್ತಾ ಕೃಷಿನಲ್ಲಿ ಕಾರ್ಮಿಕರ ಕೊರತೆ ತುಂಬಾ ಹೆಚ್ಚಾಗ್ತೈತಿ. ಹೀಗಾಗಿ ರೈತರು ತಮ್ಮ ತಮ್ಮ ಕೆಲಸ ಸಾಧ್ಯವಷ್ಟು ತಾವೇ ಮಾಡ್ಕೋಬೇಕು ಅಂತ. ಕಬ್ಬು ಬೆಳೆಗಾರರು ಈ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕು ಅನ್ನೋದು ಅವ್ರ ಕೋರಿಕೆ. ಆಗ ಮಾತಾ ಇದು, ರೈತರು ಏನಾದ್ನು ಏನನ್ನು ಮಾಡಬೇಕಾಗುತ್ತೆ? ಎಕರೆಗಟ್ಟಲೆ ಹೊಲ, ಅದು ಕಬ್ಬಿರ್ಲಿ, ಮೆಕ್ಕೆಜೋಳ, ರಾಗಿ, ಸಾವೆ, ಮತ್ತೊಂದು ಇನ್ನೊಂದು ಯಾವ್ದಾದ್ರೂ ಆಗ್ಲಿ, ಒಬ್ಬ ರೈತ ಮತ್ತು ಅವ್ರ ಮನೆಯವರೆಲ್ಲ ಸೇರ್ಕೊಂಡು ಕೊಯ್ಲು ಮಾಡಕ್ಕಾಗತ್ತೇನು? ಸಾಗಾಣಿಕೆ ನಿಭಾಯಿಸಕ್ಕಾಗತ್ತಾ? ಸುಗ್ಗಿ ಪೂರೈಸಕ್ಕಾಗತ್ತೇನು? ಅದೇನ್ ಮಕ್ಕಳಾಟ ಅಂತೀರಾ? ಹೌದು ಕಣವ, ಮೊದ್ಲೆಲ್ಲ ಬೇಸಾಯದ ಬದುಕು ಮಕ್ಕಳಾಟವೇ ಆಗಿತ್ತೇಳು. ಆಟ ಹಾಡ್ದಂಗೆ ಮಾಡ್ತಾ ಇದ್ದ ಕೆಲ್ಸ ಬರ್ತೋ ಬರ್ತೋ ಎಷ್ಟು ರೇಂಜ್ಗೆ ಇಟ್ಕೊಳ್ತು ನೋಡಿ. ಇರ್ಲಿ ಬಿಡಕ್ಕ, ಅದಕ್ಕೆ ಇನ್ನೇನ್ ಮಾಡೋಕ್ಕಾಗುತ್ತೆ? ಅಷ್ಟಕ್ಕೂ ನಮ್ಗೇನು ರಾಗಿ ಸಾವೆ ಸುಗ್ಗಿ ಮಾಡೋಕೆ ಮಿಷಿನ್ಗಳು ಬರ್ತಾವಲ್ಲ, ಹೆಂಗೋ ಆಗುತ್ತೆ ಬಿಡು. ಅವರು ನಮ್ಮಂಗ ರೈತರೇ ತಾನೆ, ಅವ್ರಿಗೆ ಬಂದ ಸಮಸ್ಯೆ ನಮಗೂ ಕೂಡ ಬರುತ್ತೆ. ರೈತರು ಅಂದ್ರೆ ಎಲ್ಲ ಒಂದೇ. ಸಮಸ್ಯೆ ಯಾವ ರೈತರಿಗೆಲ್ಲ ಹೇಳು, ಅದರ ಸ್ವರೂಪಗಳು ಬೇರೆ ಬೇರೆ ಇರಬಹುದು, ಆದ್ರೆ ನಾವೆಲ್ಲ ಒಂದಲ್ಲ ಒಂದು ಸಮಸ್ಯೆಯಲ್ಲಿ ಸಿಕ್ಕಿಯೇ ಸಿಕ್ಕಿರ್ತೀವಿ. ಇವತ್ತು ಅವ್ರಿಗೆ ಬಂದ ತೊಂದ್ರೆ ನಾಳೆ ನಮಗ್ ಬರಲ್ಲ ಅಂತ ಹೆಂಗ್ ಹೇಳೋದು? ಅದಕ್ಕೆ ನಾಳೆ ಯಾಕವ್ವ, ಈಗೇನೆ ಬಂದಿಲ್ವೇನು ಕುಂಟೆ ಒಡಿಯೋಕೆ, ಹೊಲ ಅರ್ಗಕ್ಕೆ ಎತ್ತು ಇಲ್ಲ, ಕತ್ತೆನೂ ಇಲ್ಲ, ಉಳ್ಳಕ್ ನೇಗ್ಲು ಮೊದ್ಲೇ ಇಲ್ಲ, ಹುಲ್ಲು ಸೊಪ್ಪು ತರಕ್ಕೆ ಗಾಡಿ ಇಲ್ಲ ಅಂತೀನಿ. ಅಷ್ಟಕ್ಕೂ ಹುಲ್ ತಂದ್ರೆ ತಿಂದು ಹಾಲು ಕೊಡಕ್ಕೆ ನಾಟಿ ಹಸುಗಳು ಕರುಗಳು ಇಲ್ಲ, ಹೆಸರು ಮಾತ್ರ ಸಂಪತ್ ಕುಮಾರ, ಜೇಬ ಮೂರ್ ಕಾಸಿಲ್ಲ ಅಂತೀನಿ. ತೆಂಗು ಅಡಿಕೆ ಕೀಳೋಕೆ ಕೊನೆಕಾರರಿಲ್ಲ, ಕೊಬ್ಬರಿ ಸುಲಿಯಕ್ಕೆ ಕುಶಲ ಕಾರ್ಮಿಗಳಿಲ್ಲೇ, ಬೇಸಾಯ ಊಡೋಕ್ಕೂ ಬರಲ್ಲ, ಮೂಡೆ ಕಟ್ಟಕ್ಕೂ ಬರಲ್ಲ. ಅಷ್ಟಕ್ಕೂ ಬಿತ್ತೋಕೆ ಕೊಯ್ಲು ಮಾಡೋಕೆ ಒಕ್ಕಣೆ ಮಾಡಕ್ಕೆ ಹೊರೆ ಕಟ್ಟಕ್ಕೆ ಒಂದಷ್ಟು ಯಂತ್ರಗಳು ಬಂದಿವೆ. ಹಿಂಗಾಗಿ ಇನ್ನೂ ಕೂಡ ನಾವು ರೈತರು ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದೀವಿ, ಅಷ್ಟೋ ಇಷ್ಟೋ ಬೆಳೀತಾ ಇದ್ದೀವಿ. ಇಲ್ದೇ ಇದ್ರೆ ಬರೀ ಒಣಪರವೇ ಗತಿ ಆಗ್ತಾ ಇತ್ತು ಕಣವ. ನಮ್ಮಂತ ಕೈಲಾಗ್ದವರು ರಾಗಿ ರಟ್ಟು ಅಂತ ಬೆಳೆಯೋಕಾಗ್ತಿತ್ತ? ನೀವ್ ಹೇಳೋದು ಸತ್ಯ ಆಯ್ತು ಕಣ್ರವ. ಇಷ್ಟು ಮಾತ್ರದ ಯಂತ್ರಗಳಾದ್ರೂ ಇಲ್ದೆ ಹೋಗಿದ್ರೆ ಊರಲ್ಲಿ ನಮ್ಮಂತ ನಾಲ್ಕು ಜನನು ಗಂಟು ಮೂಟೆ ಕಟ್ಕೊಂಡು ಹೋಗ್ಬೇಕಾಗಿತ್ತು. ಅಷ್ಟೇ ಅಲ್ಲ, ದೊಡ್ಡ ಪಟ್ಟಣದಲ್ಲಿ ಯಾರಾದ್ರೂ ಮನೆಯಲ್ಲಿ ಪಾತ್ರೆ ತೊಳಿತಾ ಅವ್ರು ಕೊಟ್ಟಿರೋದನ್ನ ಯಾವ್ದಾದ್ರೂ ಮೂಲೆಯಲ್ಲಿ ತಿಂತ ಪರದೇಶಿ ತರ ಜೀವನ ಮಾಡ್ಬೇಕಾಗಿತ್ತು ಅಂತೀನಿ. ಇದೇನಕ್ಕ ಹಿಂಗ ಅಂದ್ಬಿಟ್ಟೆ? ಉಪ್ಪು ಸೊಪ್ಪು ಅಳಿಸಿದ್ದು ಉಳಿಸಿದ್ದು ಏನೋ ಒಂದ್ ತಿನ್ಕೊಂಡು ಸ್ವತಂತ್ರವಾಗಿ ಬದುಕ್ತೇವ್ರು ನಾವು. ಏನೆಲ್ಲ ಆದ್ರೂ ಸ್ವಾಭಿಮಾನ ಇಟ್ಕೊಂಡು ಮರ್ಯಾದೆಗೆ ಉಸಿರಾಡ್ದವ್ರು. ಕಂಡೋರ್ ಮನೆ ಚಾಕ್ರಿ ಮಾಡೋದ, ಅದು ಈ ವಯಸ್ಸಲ್ಲಿ ಕೇಳ್ತಾ ಇದ್ರೆ ಇದ್ರ ಕಲ್ಪನೆಗೆ ಉಸಿರೇ ನಿಂತೋಗುತ್ತೆ. ಯಾಕೋ ನಮ್ ಬಗ್ಗೆ ನಮಗೆ ಮುರುಕಾಗುತ್ತೆ ಕಣವ. ಛೇ, ತೆಗಿ ತೆಗಿ, ಇದು ಒಂದು ಬದುಕ, ಎಂತಹ ಬಾಳ್ವೆ ನಮ್ದು. ಅಷ್ಟ ಯಾಕವ್ವ ನಂದ್ಕೊಳ್ತೀಯ ಬಿಡು ತಾಯಿ. ಈಗೇನು ನೀನು ಹೋಗಿ ಅವ್ರ ಮನೆ ಬಟ್ಟೆ ಒಗದೆ ಬಿಟ್ಟ, ಕಸ ಗುಡಿಸೇ ಬಿಟ್ಟ, ಏನೋ ಸಂದರ್ಭ ಅಂತ ಮಾತು ಬಂತು. ಅಷ್ಟಕ್ಕೂ ಮರ್ಯಾದೆಯಿಂದ ಬದುಕೋಕೆ ಯಾರ ಮನೆಯಲ್ಲಿ ಕೂಲಿ ಮಾಡಿದ್ರೆ ತಪ್ಪೇನು ಅಂತೀನಿ. ಕಳ್ತನ ಸುಳ್ತನ ಮಾಡೋ ತಪ್ಪು, ಮೈ ಭಕ್ಷ ದುಡಿಯೋದ್ರಲ್ಲಿ ಯಾವ ತಪ್ಪು ಇಲ್ಲ ಬಿಡು. ನಮ್ ಬದುಕು ಇದೇ ಆಯ್ತು, ಹೊಟ್ಟೆ ತುಂಬಾ ಉಣ್ಲಿಲ್ಲ, ಮೈ ತುಂಬಾ ತೊಡ್ಲಿಲ್ಲ. ಯಾಕವ ಹಂಗಂತೀರಾ? ರೈತಾಪಿ ಬದುಕಲ್ಲೇ ಸುಂದರವಾದ ನೆಮ್ಮದಿ ಜೀವನ ಕಂಡುಕೊಂಡವ್ರು ಇಲ್ವೇನು? ಕೋಟಿ ಕೋಟಿ ದುಡಿಮೆ ಇಲ್ದೇನೆ ಇರ್ಬೋದು, ಆದ್ರೆ ಸ್ವಾಭಿಮಾನಕ್ಕೆ ಇಲ್ದಂಗೆ ಬದುಕಿಲ್ಲ ನೋಡು. ನಮ್ ಕೆಲಸದಲ್ಲಿ ನಾವೇ ಯಜಮಾನ್ರು, ನಾವೇ ಕೂಲಿಯಾಳು. ಆಜರಿ ಹಾಕಿ ಅನ್ನಂಗಿಲ್ಲ, ಹೆಸರು ಕೂಗು ಅನ್ನಂಗಿಲ್ಲ, ಯಾಕಪ್ಪ ಬರ್ಲಿಲ್ಲ ಅಂತ ಕೇಳೋರು ಮೊದ್ಲೇ ಇಲ್ಲ. ನಮಗ್ ನಾವೇ ರಾಜ, ನಮಗ್ ನಾವೇ ಮಂತ್ರಿ. ಇಂಥ ಸ್ವತಂತ್ರವಾದ ಬದುಕನ್ನ ನಾವಲ್ದೆ ಮತ್ತಾರಿಗೆ ಸಿಗುತ್ತೆ ಹೇಳು? ಒಪ್ತೆ ಕಣವ ನಿನ್ ಮಾತನ್ನ. ಯಾವ ಕೆಲಸದಲ್ಲಿ ಸಮಸ್ಯೆ ಇಲ್ಲ ಹೇಳು, ಅಧಿಕಾರಿಗೆ ಅವ್ರ ಮೇಲೊಬ್ರು ಇರ್ತಾರೆ, ರಾಜಕಾರಣಿಗೆ ಮೈಯೆಲ್ಲಾ ಕಣ್ಣಿದ್ರು ಸಾಲದು, ವ್ಯಾಪಾರಿಗೆ ಪೈಪೋಟಿ ಮಾಡಕ್ಕೆ ಇನ್ನೊಬ್ಬ ವ್ಯಾಪಾರಿ ಇರ್ತಾರೆ. ಅವ್ರ ಭಾರ ಅವರಿಗೆ ದೊಡ್ಡದು ಕಣವ. ಅದೇನೇ ಇರ್ಲಿ, ನಮ್ ವಿಷಯಕ್ ಬರೋಣ. ಬರೀ ಸಮಸ್ಯೆ ಮೇಲೆ ಸಮಸ್ಯೆ ಹಿಂಗಾದ್ರೆ ಹುತ್ತೋದೆಂಗೆ, ಬೆಳೆಯೋದೆಂಗೆ, ಬೇಸಾಯ ಮಾಡೋದು ಹೆಂಗೆ, ಬೆಳೆಯೋದು ಹೆಂಗೆ ಅಂತೀನಿ. ಯಾಕೆ ಹಿಂಗಾಯ್ತೋ ಏನೋ. ಇದಕ್ಕೆ ಒಂದಲ್ಲ ಕಾರಣ, ಹತ್ತು ಹಲವು ಕಾರಣಗಳಿರ್ತವೆ. ಕಾಲಕಾಲಕ್ಕೆ ಮಳೆ ಆಗ್ತಾ ಇಲ್ಲ ಅನ್ನೋದು ಒಂದಾದ್ರೆ ಮಾರುಕಟ್ಟೆ ಸಮಸ್ಯೆ ಅದು ಮತ್ತೊಂದು, ದಲ್ಲಾಳಿಗಳ ಕಾಟ ಒಂದ್ ಕಡೆಗೆ, ಕೆಲಸಕ್ಕೆ ಜನ ಸಿಗ್ತಾ ಇಲ್ಲ ಅನ್ನೋದು ಮತ್ತೊಂದ್ ಕಡೆ. ಇದ್ರ ಪರಿಹಾರಕ್ಕಂತಾನೆ ಸರ್ಕಾರಗಳು ಅನೇಕ ಯೋಜನೆಗಳನ್ನು ಕೂಡ ಜಾರಿಗೆ ತಂದಿದ್ದಾವೆ. ಬೆಂಬಲ ಬೆಲೆ, ಬೆಳೆ ಪರಿಹಾರ, ಸಹಾಯಧನ, ಕೃಷಿ ಯಂತ್ರಧಾರಿ ಬಾಡಿಗೆ ಕೇಂದ್ರಗಳು, ಈ ತರ ಹತ್ತಾರು ಕಾರ್ಯಕ್ರಮಗಳು ಚಾಲ್ತಿನಲ್ಲಿದ್ದಾವೆ. ಉದ್ಯೋಗ ಖಾತ್ರಿ ಬೇರೆ ಐತಲ್ಲ. ಎಲ್ಲದೂ ನಿಜನೇ ಐತಿ, ಆದ್ರೆ ಅದ್ರ ಜೊತೆಗೆ ನಮಗೂ ಸ್ವಲ್ಪ ಪಟ್ಟಣದ ಸೆಳೆತವನು ಜಾಸ್ತಿನೇ ಐತಿ. ಅದರ ತಳುಕು ಬಳುಕು ಆಸೆ ಒಳಗೆ ಕಾಡುತ್ತೆ. ನಾವಂತೂ ಅಲ್ಲಿಗೆ ಹೋಗಕ್ಕಾಗ್ಲಿಲ್ಲ, ಮಕ್ಕಳಾದ್ರೂ ಅಲ್ಲಿ ಕೆಲಸ ಮಾಡ್ಲಿ ಅಂತ ಒಳಗೆ ಲೆಕ್ಕ ಹಾಕ್ತಿವಿ. ಮಕ್ಕಳ ಮನಸ್ಸಿನಲ್ಲಿ ಪಟ್ಟಣಗಳದ ಕನಸನ್ನು ಬಿತ್ತಿದೀವಿ. ಬೇಸಾಯ ನಮಗೆ ಬೇಕಾಗಿಲ್ಲ ಅಂದ್ರೆ ಅದನ್ನ ಕಟ್ಕೊಂಡು ಬೇರೆಯವ್ರಿಗೆ ಏನಾಗ್ಬೇಕು ಅನ್ನೋ ಪ್ರಶ್ನೆನ ನನಗ್ ನಾನೇ ಹಾಕಂತ ಇದ್ದೀನಿ. ಹಿಂದೆ ಎಲ್ಲ ಬೇಸಾಯದ ಕೆಲಸ ಎಷ್ಟು ಚೆನ್ನಾಗಿ ನಡೀತಾ ಇತ್ತು ಅಂತೀನಿ. ಹಾಗೆಲ್ಲ ಕಾಳು ಕಡ್ಡಿ ಇದ್ದವರೇ ಶ್ರೀಮಂತರಾಗಿದ್ರು. ದುಡ್ಡು ಬಂಗಾರಕ್ಕಿಂತ ಮೊರೆಯದೇನೆ ದೊಡ್ಡದಾಗಿತ್ತು. ಕೊಡೋದು ಕೊಳ್ಳೋದೆಲ್ಲ ಎಷ್ಟು ಚೆನ್ನಾಗಿ ನಡೀತಾ ಇತ್ತು. ಆ ಕಾಲ ಮತ್ತೆ ಬರುತ್ತೋ ಇಲ್ವೋ ಅಂತೀನಿ. ಯಾಕೆ ಬರಲ್ಲ ಹೇಳವ್ವ? ಚಕ್ರ ಅನ್ನೋದು ತಿರ್ಲೇಬೇಕಲ್ಲ. ಖಂಡಿತ ಕೃಷಿಗೆ ಒಳ್ಳೆ ದಿನಗಳು ಬಂದೇ ಬರ್ತವೆ. ಹಂಗಂತ ನಾವು ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ನಮ್ಮ ನಮ್ಮ ಮಠದಲ್ಲಿ ಇದಕ್ಕೆಲ್ಲ ಪರಿಹಾರ ಕಂಡುಕೊಳ್ಳಕ್ಕೆ ನಮ್ಮದೇ ಆದ ಪ್ರಯತ್ನ ನಾವು ಮಾಡ್ಲೇಬೇಕು. ಅಲ್ಲ, ನಮ್ಮ ಕೈಲಿ ಏನೈತೆ ಅಂತೀನಿ. ಅದ್ಯಾಕೆ ಗೌರವ ಹಂಗಂತೀಯಾ? ನಮ್ಮ ಕೈಲಿ ಆಗಲ್ವಾ? ರೈತರ ಮಕ್ಕಳು ಅಂದ್ರೆ ಏನ್ ತಮಾಷೆ ಮಾತ. ಮನಸ್ಸು ಮಾಡಿದ್ರೆ ಯಾವ ಕಾರ್ಯನಾದರೂ ಸಾಧಿಸ್ಬೋದು. ಬರದಲ್ಲಿ ಬೆಳೆಯೋದು ಗೊತ್ತು, ನೆರೆಯಲ್ಲಿ ಬದುಕೋದು ಗೊತ್ತು, ಉಂಡು ಗೊತ್ತು, ಉಪವಾಸ ಇದ್ದು ಗೊತ್ತು, ಆಳಾಗಿ ದುಡಿಯೋದು ಗೊತ್ತು, ಕುರ್ಚಿ ಮೇಲೆ ಕೂರೋದು ಗೊತ್ತು. ಹೌದೌದು. ಅಲ್ದೆ ಏನ್ ಮತ್ತೆ? ಒಂದ್ ಬಿತ್ತಿ ಸಾವಿರ ಬೆಳೆಯೋದು ಹೆಂಗೆ, ಮಣ್ಣಿಂದ ಬಂಗಾರ ತೆಗೆಯೋದು ಮತ್ತೆಂಗೆ ಅನ್ನೋ ಕುಸರಿ ವಿದ್ಯೆ ನಮ್ಮಂತ ರೈತರಿಗಲ್ದಲೆ ಮತ್ತಾರಿಂದ ಸಾಧ್ಯ ಹೇಳಿ? ಇದಪ್ಪ ಮಾತು ಅಂದ್ರೆ, ನಿಮ್ಮಂತ ಧೈರ್ಯಶಾಲಿ ಮಹಿಳೆಯರಿರುವಾಗ ನಮಗೇನ್ ಕಮ್ಮಿ ಹೇಳಿ? ಈ ಮಟ್ಟಿನ ಆತ್ಮವಿಶ್ವಾಸ ನಿಮ್ಮಲ್ಲಿದ್ರೆ ಕೃಷಿ ಮಾಡೋಕೆ ನಮಗೇನ್ ಭಯ ಅಂತೀನಿ. ನೀವೆಲ್ಲ ರೈತರ ಸ್ವಾಭಿಮಾನದ ಸಂಕೇತ ಇದ್ದಂಗೆ. ಅದಕ್ಕೆ ಅಲ್ವಾ ಹೇಳೋದು, ರೈತ ಮಹಿಳೆ ಬೇಸಾಯದ ಬೆನ್ನೆಲುಬು ಅಂತ ಅಲ್ಲ ಕಣವ. ಅಂತ ಸೂರ್ಯನಿಗೆ ಮೋಡ ಕವಿಯುತ್ತೆ. ಇನ್ನು ನರಮನುಷ್ಯರು ನಾವು, ನಮ್ದೇನ್ ಲೆಕ್ಕ ಅಂತೀನಿ. ಮುಂದೆ ಒಳ್ಳೆ ದಿನಗಳು ಬರ್ತವೆ, ಖಂಡಿತ ಬರ್ತವೆ, ಬಂದೇ ಬರ್ತವೆ. ಕತ್ಲು ಕಳಿಲೇಬೇಕು, ಬೆಳಕು ಬರಲೇಬೇಕು, ಅದು ಪ್ರಕೃತಿ ನಿಯಮ ಅಲ್ವಾ? ನಿಜ ಬಿಡು, ಮುತ್ತು ಮಾಸಿದ್ರೆ ಜೋಳಕ್ ಕಡಿಯೇ. ಸಕ್ಕರೆ ಕಾರ್ಖಾನೆ ಅವರು ನಿಜವಾದ ಅರ್ಥದಲ್ಲಿ ಈ ಸಮಸ್ಯೆಗೆ ಏನ್ ಮಾರ್ಗ ಸೂಚಿಸಿದ್ರು, ಅದರಿಂದ ನಮ್ಮ ತೊಂದರೆಗಳಿಗೆ ಯಾವ ರೀತಿ ಪರಿಹಾರ ಸಿಗುತ್ತೋ ಅನ್ನೋದನ್ನ ನಾವು ಸ್ವಲ್ಪ ವಿಚಾರ ಮಾಡಿ ನೋಡ್ಬೇಕು. ಅಮಾವಾಸ್ಯ ಕತ್ಲಲ್ಲಿ ಒಂದು ಸಣ್ಣ ದೀಪ ಸಿಕ್ಕಿದ್ರು ಅದ್ರ ಬೆಳಕಲ್ಲಿ ಮುಂದುವರಿಬಹುದಲ್ಲ ಅಂತ ನಾನು. ಅವರು ಬೆಳೆಯೋದು ಕಬ್ಬು, ನಾವು ಬೆಳೆಯೋದು ರಾಗಿ, ಜೋಳ, ಸಿರಿಧಾನ್ಯ, ತೆಂಗು, ಅಡಿಕೆ. ಆದ್ರೆ ಸಮಸ್ಯೆ ಇಬ್ರಿಗೂ ಇದೆ. ನೀರಲ್ಲಿ ಮುಳುಗೋನಿಗೆ ಉಲ್ಕಡ್ಡಿನೇ ಆಸರೆ ಅಂದಂಗೆ ನಮಗೂ ಸಹ ಆಗ್ಬೋದು. ಅದೇನು ಮಾಡ್ಬೋದು ಅಂತ ನಾವು ಪ್ರಯತ್ನ ಮಾಡೋಣ. ಯಾಕಾಗ್ಬಾರದು ಹೇಳಿ? ಖಂಡಿತ ಏನಾದರೂ ಮಾಡ್ಲೇಬೇಕು. ಈ ಕಾರ್ಖಾನೆಯವರು ಹೊಸ್ತಾಗಿ ಮತ್ತೇನೋ ಹೇಳಲಿಲ್ಲ. ರೈತರು ಒಬ್ರಿಗೊಬ್ರು ಸಹಕಾರ ಮಾಡೋ ಮೂಲಕ ನಿಮ್ಮ ನಿಮ್ಮ ಕೆಲಸನ ಸುಲಭ ಮಾಡಿಕೊಳ್ಳಿ ಅಂದ್ರು. ಒಬ್ಬ ರೈತರು ಹೊಲದ ಕಬ್ಬ, ಮತ್ತೊಬ್ರು ಬಂದು ಕಟಾವು ಮಾಡೋದು. ಅಂದ್ರೆ ಅವ್ರ ಹೊಲದ ಕೆಲಸಕ್ಕೆ ಇವರು, ಇವ್ರ ಹೊಲದ ಕೆಲಸಕ್ಕೆ ಅವ್ರು ಹೋದ್ರೆ ಕೆಲಸ ಸುಲಭ ಆಗತ್ತೆ. ಈ ರೀತಿ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಿ ಅಂತ ಮನವಿ ಮಾಡಿದ್ರು. ಅಂದ್ರೆ ಮುಯ್ಯಾಳುವನ್ನು ಹಿಂದೆ ಇತ್ತಲ್ಲ ಅದೇ ಪದ್ಧತಿ. ತುಂಬಾ ಸುಂದರವಾದ ಕಲ್ಪನೆ. ಇದೊಂದಾದ್ರೆ ಕೃಷಿ ಕೆಲಸ ಒತ್ತೊತ್ತಿಗೆ ಆಗುತ್ತೆ. ಸಮಯಕ್ಕೆ ಸರಿಯಾಗಿ ಎಲ್ಲ ರೈತರು ಬಿತ್ತನೆ ನಿರ್ವಹಣೆ, ಕೊಯ್ಲು ನಿರ್ವಹಣೆ ಎಲ್ಲದನ್ನು ಸುಗಮವಾಗಿ ಮಾಡಬಹುದು ಅಂತೀನಿ. ಯಾರನ್ನು ಯಾರು ಕಾಯಂಗಿಲ್ಲ, ಯಾರ ಜಮೀನು ಹಾಳು ಬಿಡಂಗಿಲ್ಲ. ನೋಡವ್ವ, ಜಮೀನು ಹಾಳು ಬಿಡ್ಲಿಲ್ಲ ಅಂತಂದ್ರೆ ಬಿತ್ತನೆ ವ್ಯಾಪ್ತಿ ಜಾಸ್ತಿ ಆಗುತ್ತೆ. ಬಿತ್ತನೆ ವ್ಯಾಪ್ತಿ ಜಾಸ್ತಿ ಆದ್ರೆ ಕೃಷಿ ಉತ್ಪನ್ನ ಅಧಿಕವಾಗುತ್ತೆ. ಕೃಷಿ ಉತ್ಪನ್ನ ಅಧಿಕ ಆದ್ರೆ ರೈತರ ಕೈಲಿ ಅಷ್ಟೋ ಇಷ್ಟು ಹಣ ಸೇರುತ್ತೆ. ನಮ್ಮ ದೇಶದ ಅಭಿವೃದ್ಧಿಗೆ ನಾವು ಸ್ವಲ್ಪ ಕೈ ಜೋಡಿಸಿದಂಗಾಗತ್ತೆ. ಜನಗಳ ಅಭಿವೃದ್ಧಿನೇ ದೇಶದ ಅಭಿವೃದ್ಧಿ ಅಲ್ವಾ? ಅಷ್ಟೇ ಅಲ್ಲ, ಊರಲ್ಲಿ ಒಬ್ರಿಗೊಬ್ರಲ್ಲಿ ವಿಶ್ವಾಸ ಮೂಡುತ್ತೆ. ಅದೆಲ್ಲ ನಿಜ ಕಣವ. ಆದ್ರೆ ಒಬ್ಬೊಬ್ಬರ ಮನಸ್ಸು ಒಂದೊಂದ್ ತರ ಇರುತ್ತೆ. ಕೆಲವರಿಗೆ ದೊಡ್ಡಸ್ತಿಕೆ ಅಡ್ಡ ಬರುತ್ತೆ, ಮತ್ತೆ ಕೆಲವರಿಗೆ ಸಂಕೋಚ ಅಡ್ಡ ಬರುತ್ತೆ ಅಂತೀನಿ. ಕಣವ, ಜಾತಿ ಮತ ಧರ್ಮ ಆಚರಣೆ ಅಂತ ಇನ್ನು ಏನೇನೋ ಇರುತ್ತಲ್ಲ, ಇದಕ್ಕೇನು ಪರಿಹಾರ ಹುಡುಕೋದು? ಇದೆಲ್ಲ ಚಿಕ್ಕ ಪಿಟ್ಟು ವಿಷಯಗಳು, ಇದ್ದದ್ದೇ ಬಿಡಿ, ಬರ್ತಾ ಬರ್ತಾ ಎಲ್ಲ ಸರಿಯಾಗುತ್ತೆ. ವಸ್ತ್ರ ನಡೆಯೋಗ ಮಗು ಕೂಡ ತಪ್ಪು ತಪ್ಪು ಹೆಜ್ಜೆ ಇಡುತ್ತೆ, ಆಮೇಲೆ ಸರಿಯಾಗಿ ನಡೆಯುತ್ತೆ. ಆಡ್ತಾ ಆಡ್ತಾ ರಾಗ ಅಂತ ಗಾದೆನೇ ಇಲ್ವಿ. ನಾನು ನಮ್ಮ ಸಂಘದ ವಾರದ ಸಭೆಯಲ್ಲಿ ಇದೇ ವಿಷಯವಾಗಿ ಚರ್ಚೆ ಮಾಡ್ತೀನಿ. ನಮ್ಮದ ಸಂಘದ ಸದಸ್ಯರ ಹತ್ರನು ನಾನು ಕೂಡ ಚರ್ಚೆ ಮಾಡ್ತೀನಿ ತಾಳವ. ನಾನು ಊರಿನ ಎಲ್ಲಾ ರೈತರ ಮನೆ ಮನೆಗೆ ಹೋಗ್ತೀನಿ. ಮನೆ ಮನೆಗೆ ಹೋಗಿ ಅವ್ರ ಹತ್ರ ಮಾತಾಡಿ ಈ ಕೆಲ್ಸಕ್ಕೆ ಅವ್ರನ್ನೆಲ್ಲ ಒಪ್ಪಿಸ್ತೀನಿ, ಒಪ್ಸೇ ಒಪ್ಪಿಸ್ತೀನಿ. ಅದಕ್ಕೆ ಹೇಳೋದು ಹೇಳೋದು ಮನಸ್ಸಿದ್ರೆ ಮಾರ್ಗ ಅಂತ. ನಡೀರಿ ಹೋಗೋಣ, ನಡಿರವ ಹೋಗೋಣ. ನಾವು ಸಿಕ್ತಾರಿಗೆಲ್ಲ ಹೇಳ್ತೀವಿ.

7,539 ರೂಪಾಯಿಗಳು, ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ 2,050 ರೂಪಾಯಿಗಳಿಂದ ಗರಿಷ್ಠ 2,755 ರೂಪಾಯಿಗಳು, ಸೂರ್ಯಕಾಂತಿ ಕ್ವಿಂಟಲ್ಗೆ ಕನಿಷ್ಠ 4,253 ರೂಪಾಯಿಗಳಿಂದ ಗರಿಷ್ಠ 6,155 ರೂಪಾಯಿಗಳು. ಇನ್ನು ಚಳ್ಳಕೆರೆ ಮಾರುಕಟ್ಟೆಯಲ್ಲಿ ನೆಲಗಡಲೆ ಕ್ವಿಂಟಲ್ಗೆ ಕನಿಷ್ಠ 3,780 ರೂಪಾಯಿಗಳು, ಗರಿಷ್ಠ 7,889 ರೂಪಾಯಿಗಳು. ಮೆಕ್ಕೆಜೋಳ ಕ್ವಿಂಟಲ್ಗೆ 1,900 ರೂಪಾಯಿಗಳು, ಗರಿಷ್ಠ 2,715 ರೂಪಾಯಿಗಳು. ತಿಪಟೂರು ಕೊಬ್ಬರಿ ಕ್ವಿಂಟಲ್ಗೆ 14,200 ರೂಪಾಯಿಗಳು, ಗರಿಷ್ಠ 15,000 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆಯಲ್ಲಿ ಸೇಬು ಕ್ವಿಂಟಲ್ಗೆ ಕನಿಷ್ಠ 8,200 ರೂಪಾಯಿಗಳು, ಗರಿಷ್ಠ 9,500 ರೂಪಾಯಿಗಳು. ಬಾಳೆಹಣ್ಣು ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳು, ಗರಿಷ್ಠ 3,500 ರೂಪಾಯಿಗಳು. ಬಾಳೆಹಣ್ಣು ಪಚ್ಚಬಾಳೆಹಣ್ಣು ಕನಿಷ್ಠ 2,500 ರೂಪಾಯಿಗಳು, ಗರಿಷ್ಠ 3,000 ರೂಪಾಯಿಗಳು. ಹುರುಳಿಕಾಯಿ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳು, ಗರಿಷ್ಠ 3,800 ರೂಪಾಯಿಗಳು. ಬೀಟ್ರೂಟ್ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 2,800 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಲ್ಗೆ 3,400 ರೂಪಾಯಿಗಳು, ಗರಿಷ್ಠ 4,000 ರೂಪಾಯಿಗಳು. ಸೋರೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,000 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ಬದನೆಕಾಯಿ ಕ್ವಿಂಟಲ್ಗೆ 1,500 ರೂಪಾಯಿಗಳಿಂದ 1,200 ರೂಪಾಯಿಗಳವರೆಗೆ. ಗೋರಿಕಾಯಿ ಕ್ವಿಂಟಲ್ಗೆ 2,400 ರೂಪಾಯಿಗಳು, ಕನಿಷ್ಠ 3,000 ರೂಪಾಯಿಗಳು. ಎಲೆಕೋಸು ಕ್ವಿಂಟಲ್ಗೆ 1,600 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ ಕನಿಷ್ಠ 4,000 ರೂಪಾಯಿಗಳು, ಗರಿಷ್ಠ 4,800 ರೂಪಾಯಿಗಳು. ಕ್ಯಾರೆಟ್ ಕ್ವಿಂಟಲ್ಗೆ ಕನಿಷ್ಠ 2,600 ರೂಪಾಯಿಗಳು, ಗರಿಷ್ಠ 3,200 ರೂಪಾಯಿಗಳು. ಹೂಕೋಸು ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 2,500 ರೂಪಾಯಿಗಳು. ಸೌತೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,500 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ಅವರೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 2,800 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳು, ಗರಿಷ್ಠ 4,000 ರೂಪಾಯಿಗಳು. ನೆಲಗಡಲೆ ಕ್ವಿಂಟಲ್ಗೆ 2,669 ರೂಪಾಯಿಗಳು, 6,922 ರೂಪಾಯಿಗಳು. ಕರ್ಬೂಜ ಕ್ವಿಂಟಲ್ಗೆ 2,000 ರೂಪಾಯಿಗಳು, ಗರಿಷ್ಠ 2,500 ರೂಪಾಯಿಗಳು. ನವಿಲಕೋಸು ಕ್ವಿಂಟಲ್ಗೆ ಕನಿಷ್ಠ 2,600 ರೂಪಾಯಿಗಳು, ಗರಿಷ್ಠ 3,000 ರೂಪಾಯಿಗಳು. ಬೆಂಡೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳು, ಗರಿಷ್ಠ 3,800 ರೂಪಾಯಿಗಳು. ಹಾಗೆ ನಿಂಬೆಹಣ್ಣು ಕ್ವಿಂಟಲ್ಗೆ 1,800 ರೂಪಾಯಿಗಳು, ಗರಿಷ್ಠ 2,200 ರೂಪಾಯಿಗಳು. ಮೆಕ್ಕೆಜೋಳ ಕ್ವಿಂಟಲ್ಗೆ 1,601 ರೂಪಾಯಿಗಳು, ಗರಿಷ್ಠ 2,526 ರೂಪಾಯಿಗಳು. ಮೋಸಂಬಿ ಕ್ವಿಂಟಲ್ಗೆ ಕನಿಷ್ಠ 4,000 ರೂಪಾಯಿಗಳು, ಗರಿಷ್ಠ 4,500 ರೂಪಾಯಿಗಳು. ಈರುಳ್ಳಿ ಕ್ವಿಂಟಲ್ಗೆ ಕನಿಷ್ಠ 1,000 ರೂಪಾಯಿಗಳು, ಗರಿಷ್ಠ 5,450 ರೂಪಾಯಿಗಳು. ಭತ್ತ ಕನಿಷ್ಠ 2,800 ರೂಪಾಯಿಗಳು, ಗರಿಷ್ಠ 3,300 ರೂಪಾಯಿಗಳು. ಪಪ್ಪಾಯಿ ಕ್ವಿಂಟಲ್ಗೆ 1,800 ರೂಪಾಯಿಗಳು, ಗರಿಷ್ಠ 2,500 ರೂಪಾಯಿಗಳು. ಅನಾನಸ್ ಕ್ವಿಂಟಲ್ಗೆ ಕನಿಷ್ಠ 2,600 ರೂಪಾಯಿಗಳು, ಗರಿಷ್ಠ 3,500 ರೂಪಾಯಿಗಳು. ದಾಳಿಂಬೆ ಕ್ವಿಂಟಲ್ಗೆ 4,000 ರೂಪಾಯಿಗಳು, ಗರಿಷ್ಠ 4,500 ರೂಪಾಯಿಗಳು. ಆಲೂಗಡ್ಡೆ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 2,500 ರೂಪಾಯಿಗಳು. ಮೂಲಂಗಿ ಕ್ವಿಂಟಲ್ಗೆ 1,600 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ರಾಗಿ ಕನಿಷ್ಠ 2,900 ರೂಪಾಯಿಗಳು, ಗರಿಷ್ಠ 2,900 ರೂಪಾಯಿಗಳು. ಅಕ್ಕಿ ಕ್ವಿಂಟಲ್ಗೆ 2,900 ರೂಪಾಯಿಗಳು, ಗರಿಷ್ಠ 2,900 ರೂಪಾಯಿಗಳು. ಹೀರೆಕಾಯಿ ಕ್ವಿಂಟಲ್ಗೆ 3,000 ರೂಪಾಯಿಗಳು, ಗರಿಷ್ಠ 3,800 ರೂಪಾಯಿಗಳು. ಸೀಮೆ ಬದನೆಕಾಯಿ ಕ್ವಿಂಟಲ್ಗೆ ಗರಿಷ್ಠ 2,400 ರೂಪಾಯಿಗಳು, ಗರಿಷ್ಠ 3,000 ರೂಪಾಯಿಗಳು. ಸುವರ್ಣಗೆಡ್ಡೆ ಕ್ವಿಂಟಲ್ಗೆ ಕನಿಷ್ಠ 3,600 ರೂಪಾಯಿಗಳು, ಗರಿಷ್ಠ 4,000 ರೂಪಾಯಿಗಳು. ಸಿಹಿ ಕುಂಬಳಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,200 ರೂಪಾಯಿಗಳು, ಗರಿಷ್ಠ 1,600 ರೂಪಾಯಿಗಳು. ತೊಂಡೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳು, ಗರಿಷ್ಠ 3,600 ರೂಪಾಯಿಗಳು. ಟೊಮ್ಯಾಟೊ ಕ್ವಿಂಟಲ್ಗೆ ಕನಿಷ್ಠ 500 ರೂಪಾಯಿಗಳು, ಗರಿಷ್ಠ 1,500 ರೂಪಾಯಿಗಳು. ಇನ್ನು ರಾಣೆಬೆನ್ನೂರು ಮಾರುಕಟ್ಟೆಯಲ್ಲಿ ಹಾಗಲಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,600 ರೂಪಾಯಿಗಳು, ಗರಿಷ್ಠ 3,300 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,500 ರೂಪಾಯಿಗಳು, ಗರಿಷ್ಠ 3,100 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಲ್ಗೆ ಕನಿಷ್ಠ 3,100 ರೂಪಾಯಿಗಳು, ಗರಿಷ್ಠ 3,500 ರೂಪಾಯಿಗಳು. ನವಿಲುಕೋಸು ಕ್ವಿಂಟಲ್ಗೆ ಕನಿಷ್ಠ 2,500 ರೂಪಾಯಿಗಳು, ಗರಿಷ್ಠ 2,900 ರೂಪಾಯಿಗಳು. ಇನ್ನು ಹೊನ್ನಾಳಿ ಮಾರುಕಟ್ಟೆಯಲ್ಲಿ ಅಡಿಕೆ ಸಿಪ್ಪೆಗೋಟು ಕ್ವಿಂಟಲ್ಗೆ ಕನಿಷ್ಠ 6,800 ರೂಪಾಯಿಗಳು, ಗರಿಷ್ಠ 6,800 ರೂಪಾಯಿಗಳು. ಹುರುಳಿಕಾಯಿ ಕ್ವಿಂಟಲ್ಗೆ 1,400 ರೂಪಾಯಿಗಳು, ಗರಿಷ್ಠ 2,200 ರೂಪಾಯಿಗಳು. ಬೀಟ್ರೋಟ್ ಕ್ವಿಂಟಲ್ಗೆ ಕನಿಷ್ಠ 1,200 ರೂಪಾಯಿಗಳು, ಗರಿಷ್ಠ 1,600 ರೂಪಾಯಿಗಳು. ಸೀಮೆ ಬದನೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,000 ರೂಪಾಯಿಗಳು, ಗರಿಷ್ಠ 1,400 ರೂಪಾಯಿಗಳು. ಎಲೆಕೋಸು ಕ್ವಿಂಟಲ್ಗೆ ಕನಿಷ್ಠ 800 ರೂಪಾಯಿಗಳು, ಗರಿಷ್ಠ 1,400 ರೂಪಾಯಿಗಳು. ಅಲಸಂದೆ ಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,100 ರೂಪಾಯಿಗಳು, ಗರಿಷ್ಠ 1,800 ರೂಪಾಯಿಗಳು. ಸೌತೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,000 ರೂಪಾಯಿಗಳು, ಗರಿಷ್ಠ 1,200 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಲ್ಗೆ 1,800 ರೂಪಾಯಿಗಳು, ಗರಿಷ್ಠ 2,400 ರೂಪಾಯಿಗಳು. ನವಿಲುಕೋಸು ಕ್ವಿಂಟಲ್ಗೆ 2,200 ರೂಪಾಯಿಗಳು, ಗರಿಷ್ಠ 2,400 ರೂಪಾಯಿಗಳು. ಭತ್ತ ಕ್ವಿಂಟಲ್ಗೆ ಕನಿಷ್ಠ 2,860 ರೂಪಾಯಿಗಳು, ಗರಿಷ್ಠ 2,860 ರೂಪಾಯಿಗಳು. ಹೀರೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,500 ರೂಪಾಯಿಗಳು, ಗರಿಷ್ಠ 1,900 ರೂಪಾಯಿಗಳು. ಇದುವರೆಗೂ ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇದೀಗ ಕೇಳಿ ಹವಾಮಾನ ವರದಿ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದ ಕೆಲವು ಸ್ಥಳಗಳಲ್ಲಿ, ದಕ್ಷಿಣ ಆಂತರಿಕ ಕರ್ನಾಟಕದ ಪ್ರತ್ಯೇಕ ಸ್ಥಳಗಳಲ್ಲಿ ಮಳೆಯಾಗಿದೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಒಣಹವೆ ಇತ್ತು. ಇನ್ನು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಬೀದರ್, ಗುಲ್ಬರ್ಗಿ, ವಿಜಾಪುರ, ಯಾದಗಿರಿ, ಬೆಳಗಾವಿ, ಧಾರವಾಡ, ಬಾಗಲಕೋಟೆ ಜಿಲ್ಲೆಗಳಲ್ಲಿ ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಬಳ್ಳಾರಿ, ದಾವಣಗೆರೆ, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಗಳ ಪ್ರತ್ಯೇಕ ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಒಳನಾಡಿನ ಉಳಿದ ಜಿಲ್ಲೆಗಳಲ್ಲಿ ಮುಖ್ಯವಾಗಿ ಶುಷ್ಕ ಹವಾಮಾನದ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬರುವುದಿಲ್ಲ. ಇದುವರೆಗೂ ಹವಾಮಾನ ವರದಿ ಕೇಳಿದಿರಿ. ಇದೀಗ ಕೇಳಿ ರೈತರಿಗಾಗಿ ಸಲಹೆ. ರೈತರು ಕೀಟನಾಶಕಗಳನ್ನು ಬಳಸುವಾಗ ಸುರಕ್ಷಿತ ಕ್ರಮಗಳನ್ನು ಅಳವಡಿಸಿಕೊಂಡು ಬಳಕೆ ಮಾಡಬೇಕು. ಕೀಟನಾಶಕಗಳು ವಿಷಕಾರಿ ರಾಸಾಯನಿಕಗಳಾಗಿದ್ದು ಕೀಟ ಪೀಡೆಗಳಿಗೆ ಅಷ್ಟೇ ಅಲ್ಲದೆ ಇತರ ಉಪಯುಕ್ತ ಕೀಟಗಳಿಗೂ, ಪಕ್ಷಿ ಪ್ರಾಣಿಗಳಿಗೂ, ಜಾನುವಾರುಗಳಿಗೂ ಹಾಗೂ ಮನುಷ್ಯರಿಗೂ ವಿಷಕಾರಿಯಾಗಿದೆ. ಆದ್ದರಿಂದ ಇವುಗಳನ್ನು ಉಪಯೋಗಿಸುವಾಗ ಅಚಾತುರ್ಯದಿಂದ ಸಂಭವಿಸಬಹುದಾದ ವಿಷಬಾಧೆ, ಅದರ ಲಕ್ಷಣಗಳು ಮತ್ತು ಮನೆಯಲ್ಲಿ ಹಾಗೂ ಬೆಳೆಗಳ ಮೇಲೆ ಕೀಟನಾಶಕಗಳ ಪ್ರಯೋಗದ ಮುನ್ನ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ನಮ್ಮ ರೈತ ಬಾಂಧವರು ತಿಳಿದುಕೊಳ್ಬೇಕು. ಕೀಟನಾಶಕಗಳ ಸೂಕ್ತ ಸಂಗ್ರಹಣೆಯನ್ನು ಯಾವ ರೀತಿ ಮಾಡಬೇಕಪ್ಪ ಅಂದರೆ, ಕೀಟನಾಶಕಗಳನ್ನು ಬೆಳಕು ಬೀಳದಿರುವಂತಹ ಕಪಾಟುಗಳಲ್ಲಿ ಬೀಗ ಹಾಕಿ ಇಡಬೇಕು. ಆಹಾರ ವಸ್ತು, ಮೇವು ಮತ್ತು ತಿಂಡಿ ಮುಂತಾದ ವಸ್ತುಗಳನ್ನು ಶೇಖರಿಸುವ ಜಾಗದಲ್ಲಿ, ಮಕ್ಕಳು, ಬುದ್ಧಿಹೀನರು, ಸಾಕುಪ್ರಾಣಿಗಳಿಗೆ ಸಿಗುವಂತಹ ಜಾಗಗಳಲ್ಲಿ ಇಡಬಾರದು. ಕೀಟನಾಶಕಗಳನ್ನು ಅಧಿಕೃತ ಮಾರಾಟಗಾರರಿಂದ ಮಾತ್ರ ಖರೀದಿಸಬೇಕು. ಕೀಟನಾಶಕದ ಡಬ್ಬಿಯ ಮೇಲೆ ಕೀಟನಾಶಕದ ಹೆಸರು ಮತ್ತು ಉಪಯೋಗಿಸುವ ವಿಧಾನ ವಿವರಣೆ ಪಟ್ಟಿ ಅಂಟಿಸಿರಬೇಕು. ಔಷಧದ ಡಬ್ಬಿಗೆ ಅಂಟಿಸಿದ ಅಚ್ಚು ಮಾಡಿರುವ ನಿಯಮವನ್ನು ಚಾಚು ತಪ್ಪದೆ ಪಾಲಿಸಬೇಕು. ಅಪ್ಪಟ ಕೀಟನಾಶಕಗಳನ್ನು ಬೇರೆ ಪಾತ್ರೆಗೆ ವರ್ಗಾಯಿಸಬಾರದು. ಹೆಚ್ಚಿನ ಮಾಹಿತಿಗೆ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನಾಗಲಿ ಅಥವಾ ಕಿಸಾನ್ ಸಹಾಯವಾಣಿ ಕೇಂದ್ರ 1800-4255-3553 ಇಲ್ಲವೇ ಕಿಸಾನ್ ಕರೆ ಕೇಂದ್ರ 1800-1800-1551 ಈ ನಂಬರ್ಗೆ ಉಚಿತವಾಗಿ ಕರೆ ಮಾಡಬಹುದು. ಇದುವರೆಗೂ ರೈತರಿಗಾಗಿ ಸಲಹೆ ಕೇಳಿದಿರಿ. ಇದೀಗ ಕೇಳಿ ಜನಪದ ಗೀತೆಗಳು. ಆರಂಭದಲ್ಲಿ ಕೇಳೋಣ ಜಿ ಸಿದ್ದರಾಜು, ಎಂಕೆ ಸಿದ್ದರಾಜು ಮತ್ತು ಕೆ ಎಸ್ ಸುರೇಖ ಅವರ ಧ್ವನಿಯಲ್ಲಿ. ಜನಪದ ಗೀತೆಗೆ ಧ್ವನಿಯಾಗಿ